ಅಂದ್ರೆ ಇದು ಪ್ಲಾಂಟ್ ಕಿಂಗ್ಡಮ್ ಅಂದ್ರೆ ಗಿಡಗಳ ಗುಂಪಿಗೆ ಸೇರಿದ್ದಾಗಿದ್ದು ಅದು ಶಿಲೀಂಧ್ರಕ್ಕೆ ಸೇರಿತ್ತು. ಇದರಲ್ಲಿ ಪತ್ರ ಹರಿತಿರುವುದಿಲ್ಲ, ಕ್ಲೋರೋಫಿಲ್ ಇರುವುದಿಲ್ಲ, ಮತ್ತೆ ಇದರಲ್ಲಿ ಅನೇಕ ಪ್ರಭೇದಗಳಿವೆ, ಒಂದು 2000 ಅಧಿಕ ಪ್ರಭೇದಗಳಿವೆ. ಈ ಅನೇಕ ಪ್ರಭೇದಗಳಲ್ಲಿ ಒಂದು 30 ಹೆಚ್ಚು ಪ್ರಭೇದಗಳನ್ನ ನಾವು ಬೆಳೆಸಬಹುದು, ಅಂದ್ರೆ ನಾವು ಮನುಷ್ಯರು ಕಲ್ಟಿವೇಟ್ ಮಾಡಬಹುದು. ಅದರಲ್ಲೂ ಸಹ ಒಂದು 8 ಪ್ರಭೇದಗಳನ್ನ ಮಾತ್ರ ನಾವು ಅಧಿಕವಾಗಿ ಬಳಸ್ತಾ ಇದ್ದೇವೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಇವಾಗ. ಆದ್ರೆ ಈ 8 ಇದರಲ್ಲಿ ಪ್ರಭೇದಗಳಲ್ಲಿ ನಮ್ಮ ಈ ವಾತಾವರಣಕ್ಕೆ ಅಂದ್ರೆ ದಕ್ಷಿಣ ಕನ್ನಡ ಕೋಸ್ಟಲ್ ಏರಿಯಾಕ್ಕೆ ಸೂಟ್ ಆಗುವುದು ಅದರಲ್ಲಿ 1-2 ಅಷ್ಟೇ. ಅದರಲ್ಲೂ ಸಹ ನಾವು ನಮ್ಮ ಅಂದ್ರೆ ನಮ್ಮ ಇರುವ ಪರಿಕರಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಸುಲಭವಾಗಿ ಬೆಳೆಸುವಂತದ್ದು ಅದರಲ್ಲಿ ಒಂದು ಮಾತ್ರ, ಅದನ್ನ ಆಯಿಸ್ಟರ್ ಚಿಪ್ಪಣಬೆ ಅಂತ ಹೇಳ್ತೇವೆ. ಇದು ಹೇಗೆ ಪ್ರಾಮುಖ್ಯತೆ ಪಡಿತದೆ ಅಂತ ಹೇಳಿದ್ರೆ, ನಾವು ಇದನ್ನ ಬೆಳೆಸುವುದು ಒಂಥರ ಇದಕ್ಕೆ ದೊಡ್ಡ ಜಮೀನಿನ ಅಗತ್ಯ ಇಲ್ಲ, ನಮ್ಮಲ್ಲಿ ಇರುವ ಚಿಕ್ಕ ಪ್ರದೇಶದಲ್ಲಿ ಅಂದ್ರೆ ಚಿಕ್ಕ ಒಂದು ರೂಮ್ ಅಲ್ಲಾಗ್ಲಿ ಈ ತರದೆಲ್ಲ ಅಂದ್ರೆ ಜಮೀನಿನ ಅವಶ್ಯಕತೆ ಇಲ್ಲದೆ ರೂಮಿನಲ್ಲೆಲ್ಲ ಬೆಳೆದು ಇದನ್ನ ನಾವು ಆಹಾರ ಪದ್ಧತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು, ಇಲ್ಲದೆ ಇದನ್ನ ಮಾರಾಟಕ್ಕೆ ಹೀಗೆಲ್ಲ ಇದರಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ವ್ಯಾಪಾರಗಳಲ್ಲೂ ತೊಡಗಿಕೊಂಡವರು ಇದ್ದಾರೆ. ಹೀಗೆ ಇದರಿಂದ ಅಂದ್ರೆ ಇದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಕೃಷಿ ತ್ಯಾಜ್ಯ ನಮ್ಗೆ ಹೇಗೆ ನಾವು ಕೃಷಿಯಲ್ಲಿ ಈಗ ಭತ್ತದ ಹುಲ್ಲು ಮತ್ತೆ ತೆಂಗಿನ ನಾರು ಮತ್ತೆ ಅಡಿಕೆ ಸಿಪ್ಪೆ ಇದೆಲ್ಲ ಕೃಷಿ ತ್ಯಾಜ್ಯ ಅಂತ ಪರಿಗಣಿಸ್ತೇವೆ, ಅದನ್ನ ಇದರಲ್ಲಿ ಸಂಪೂರ್ಣವಾಗಿ ಬಳಸಿಕೊಂಡು ಬೆಳೆಯುವಂತಹ ಒಂದು ಪ್ರಭೇದ ಒಂದು ಗುಂಪಿಗೆ ಸೇರಿದಂತಹ ಇದಾಗಿದೆ. ಇದನ್ನ ಮಶ್ರೂಮ್ ಹಣಬೆ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದ್ರೆ 1943 ಭಾರತದಲ್ಲಿ ಇದನ್ನ ಫಸ್ಟ್ ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ NRC ಸೋಲನ್, ಈಗ ಡೈರೆಕ್ಟರೇಟ್ ಆಫ್ ಮಶ್ರೂಮ್ ರಿಸರ್ಚ್ ಸೋಲನ್ ಹಿಮಾಚಲ್ ಪ್ರದೇಶ, ಅವರು ತುಂಬಾ ಪ್ರಯೋಗಗಳನ್ನ ಮಾಡಿ ಹೊಸ ಹೊಸ ತಂತ್ರಜ್ಞಾನ ವಿಧಾನಗಳನ್ನ ಮತ್ತೆ ಅದರಲ್ಲಿ ಹೊಸ ಹೊಸ ತಳಿಗಳನ್ನ ಎಲ್ಲ ಅಭಿವೃದ್ಧಿ ಪಡಿಸಿ ಇವಾಗ ಅನೇಕ ಜಾಗಗಳಿಗೆ ಅನೇಕ ರಾಜ್ಯಗಳಲ್ಲಿ ಇದು ಹರಡಿಕೊಂಡಿದೆ. ಆದ್ರೂ ಸಹ ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಅಂದ್ರೆ ನಮ್ಮ ದೇಶದ ಪ್ರೊಡಕ್ಷನ್ ಉತ್ಪಾದನೆ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಜಗತ್ತಿನ 3% ಮಾತ್ರ ನಮ್ಮ ದೇಶದ ಇದು ಪಾಲು ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ನಾವು ಬಳಸುವಂತಹ ನಾವು ಅಂದ್ರೆ ಕೃಷಿಯಿಂದ ಬರುವಂತಹ ಕೃಷಿ ತ್ಯಾಜ್ಯವನ್ನ 10% ಅಷ್ಟು ಯೂಸ್ ಬಳಸಿಕೊಂಡ್ರು ಸಹ ನಾವು ನಮ್ಮ ಪ್ರೊಡಕ್ಷನ್ ನಮ್ಮ ಉತ್ಪಾದನೆ ಅಣಬೆದು ದೇಶದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ಬೋದಂತ ಮಾಹಿತಿಗಳಿವೆ. ಇದರಲ್ಲಿ ಅಣಬೆ ಉತ್ಪಾದನೆಯಲ್ಲಿ ಚೀನಾ ಪ್ರಥಮ ಸ್ಥಾನದಲ್ಲಿದೆ. ನಮ್ಮ ಉತ್ಪಾದನೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ನಮ್ಮ ಅಂದ್ರೆ ಲೋಕಲ್ ಕನ್ಸಂಪ್ಷನ್ ಜನಗಳು ಬಳಸುವುದಕ್ಕಿಂತ ಎಕ್ಸ್ಪೋರ್ಟ್ ಆಗುವುದು ಆಮದಾಗುವುದು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಒಂದು ಕಾರಣ ಅಂತ ಹೇಳಿದ್ರೆ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕಮ್ಮಿ, ಮತ್ತೆ ಇದರ ಅಂದ್ರೆ ಪೋಷಕಾಂಶಗಳ ಇದರ ಅಂದ್ರೆ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಗ್ಲಿ ಅದ್ರ ಬಗ್ಗೆ ನಮ್ಮ ಜನಗಳಿಗೆ ಮಾಹಿತಿ ಇಲ್ಲ, ಮತ್ತೆ ಇದನ್ನ ಬೆಳೆಯುವ ಪದ್ಧತಿ ಯಾವುದು ಗೊತ್ತಿಲ್ಲ, ಮತ್ತೆ ಇನ್ನು ಅಂದ್ರೆ ಮಿಸ್ಕನ್ಸಂಪ್ಷನ್ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಹಳ್ಳಿ ಪ್ರದೇಶಗಳಲ್ಲೆಲ್ಲ ಇದು ಅಣಬೆ ವಿಷ ಮತ್ತೆ ಅಣಬೆ ನಾನ್ ವೆಜ್ ಅಂದ್ರೆ ಮಾಂಸಾಹಾರಿಗೆ ಸೇರಿದಂತದ್ದು ಅಂತ ಹೇಳಿ ತುಂಬಾ ಜನ ಅದನ್ನ ತಿನ್ನೋದನ್ನ ಅವಾಯ್ಡ್ ಮಾಡ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ಅದರ ಬಳಕೆ ನಮ್ಮ ಬಳಕೆ ನಮ್ಮ ಉತ್ಪಾದನೆ ಆಗುವಂತಹ ಅಣಬೆಯು ನಮ್ಮ ದೇಶದಲ್ಲಿ ಬಳಕೆ ಆಗುವುದಕ್ಕಿಂತ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಜಾಸ್ತಿ, ಬೇರೆ ದೇಶಗಳಿಗೆ ಹೋಗ್ತಾ ಇರೋದು ಜಾಸ್ತಿ. ಅದು ನಮ್ಮ ದೇಶದಲ್ಲೇ ಇದು ಇದರ ಬಗ್ಗೆ ಸರಿ ಮಾಹಿತಿಯನ್ನ ನಾವು ಹರಡಿಸಿಕೊಂಡು ಇದರ ಉಪಯೋಗವನ್ನ ಜನಗಳಿಗೆ ತಿಳಿಸಿದ್ರೆ ಹಾಲು ಮತ್ತೆ ಮೊಟ್ಟೆಗೆ ಒಂದು ಪರ್ಯಾಯ ಇದು ಪದಾರ್ಥವಾಗಿ ಇದನ್ನ ಉಪಯೋಗಿಸಿದ್ರೆ ನಮ್ಮ ದೇಶದಲ್ಲಿ ಇದು ಎಂತ ನ್ಯೂಟ್ರಿಟಿವ್ ಪೋಷಕಾಂಶಗಳ ಕೊರತೆಯನ್ನ ತುಂಬಾ ಮಟ್ಟಿಗೆ ನಾವು ಹತೋಟಿಯನ್ನ ತರಬಹುದು ಅಂತ ಹೇಳ್ಬೋದು. ಇದರ ಪೋಷಕಾಂಶಗಳ ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಅಡಕೆ ಕೊಡ ಅಂತ ಹೇಳಿದ್ರೆ, ಇದರಲ್ಲಿ ಇದೊಂದು ಸಂಪೂರ್ಣ ಆಹಾರ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಪ್ರೋಟೀನ್, ಮಿನರಲ್, ವಿಟಮಿನ್ಸ್ ಎಲ್ಲಾನು ಇದೆ. ಇದರಲ್ಲಿ ವಿಟಮಿನ್ ಮುಖ್ಯವಾಗಿ ಇದರಲ್ಲಿ ಥಯಾಮಿನ್, ರೈಬೋಫ್ಲಾವಿನ್, ನಿಯಾಸಿನ್, ಬಯೋಟಿಕ್ ಅಸ್ಕಾರ್ಬಿಕ್ ಆಸಿಡ್ ಎಲ್ಲಾನು ಇದೆ, ಮತ್ತೆ ಐರನ್, ಪೊಟ್ಯಾಸಿಯಂ, ಫಾಸ್ಫರಸ್ ಇದೆ, ಮತ್ತೆ ಇದರಲ್ಲಿ ಕ್ಯಾಲೋರಿ ಕಮ್ಮಿ, ಮತ್ತೆ ಒಳ್ಳೆಯ ಫೈಬರ್ ಇದೆ ಇದರಲ್ಲಿ, ಫೈಬರ್ ಕಂಟೆಂಟ್ ಜಾಸ್ತಿ, ಮತ್ತೆ ಸ್ಟಾರ್ಚ್ ಕಂಟೆಂಟ್ ಕಮ್ಮಿ, ಮತ್ತೆ ಫ್ಯಾಟ್ ಇಲ್ಲ. ಹೀಗೆ ಇರೋದ್ರಿಂದ, ಇದರ ಈ ಪೋಷಕಾಂಶಗಳ ಇರುವುದರಿಂದ ಇದು ಒಬೆಸಿಟಿ ಪರ್ಸನ್ಗೆ ಒಂದು ತರಹ ನೋ ಕ್ಯಾಲೋರಿ ಫುಡ್ ಆಗ್ತದೆ, ಅಂದ್ರೆ ಕ್ಯಾಲೋರಿ ಇಲ್ಲ ಇದರಲ್ಲಿ. ಮತ್ತೆ ಡಯಾಬೆಟಿಕ್ ಪೇಷಂಟ್ಗೆ ಇದರಲ್ಲಿ ಶುಗರ್ ಇಲ್ಲ, ಕಾರ್ಬೋಹೈಡ್ರೇಟ್ ಇಲ್ಲ, ಅವನು ತಿನ್ಬಹುದು ಇದನ್ನ. ಹಾರ್ಟ್ ಪೇಷಂಟ್ಗೆ ಇದರಲ್ಲಿ ಫ್ಯಾಟ್ ಇಲ್ಲ, ಮತ್ತೆ ಯಾವ್ದಾದ್ರು ಕಿಡ್ನಿ ತೊಂದರೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಅದ ಅವರಿಗೂ ತೊಂದರೆ ಇಲ್ಲ, ಯಾಕಂದ್ರೆ ಇದರಲ್ಲಿ ಸೋಡಿಯಂ ಅಂಶ ಇಲ್ಲ. ಮತ್ತೆ ಅನೆಮಿಕ್ ಪೇಷಂಟ್ಗೆ ಒಳ್ಳೇದು, ಯಾಕಂತ ಹೇಳಿದ್ರೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಉಂಟು, ಕಬ್ಬಿಣದ ಅಂಶ ಜಾಸ್ತಿ ಇದೆ. ಮತ್ತೆ ಎಲ್ಲ ಇದರಲ್ಲಿ ಇರುವಂತಹ ಪ್ರತಿಯೊಂದು ಪದಾರ್ಥವು ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಗೂ ಯಾವುದೇ ಅಂದ್ರೆ ಇವಾಗ ಚಿಕ್ಕ ಮಕ್ಕಳಿಗಾಗ್ಲಿ, ಯಾವುದೇ ರೋಗದಿಂದ ಬಳಲುವಂತಹ ವ್ಯಕ್ತಿಗಾಗ್ಲಿ, ಯಾರಿಗೂ ಇದನ್ನ ಇದರ ಬಳಕೆಯಿಂದ ತೊಂದರೆ ಆಗುವಂತಹ ಪದಾರ್ಥವಲ್ಲ ಇದು. ಆದುದರಿಂದ ಇದನ್ನ ಯಥೇಚ್ಛವಾಗಿ ಬಳಸಲಿಕ್ಕೆ ನಾವು ಜನಗಳಿಗೆ ಅದರ ಮಾಹಿತಿಯನ್ನು ಕೊಡುವ ಅಗತ್ಯ ತುಂಬಾ ಇದೆ. ಈಗ ಸಾಕಷ್ಟು ಪೋಷಕಾಂಶ ಇದೆ ಅಂತ ಹೇಳ್ತಾ ಇದ್ರಿ ನೀವು ಸಾಮಾನ್ಯವಾಗಿ, ಮತ್ತೆ ರೋಗಿಗಳಿಗೂ ಕೂಡ, ಈಗ ಹಾರ್ಟ್ ಪೇಷಂಟ್ ಗಳಾಗಬಹುದು ಅಥವಾ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇರುವಂತವರು ಕೂಡ ಇದನ್ನ ಬಳಕೆ ಮಾಡಬಹುದು ಅನ್ನುವಂತಹದ್ದು. ಈಗ ನಮ್ಮ ಒಂದು ರಾಜ್ಯದಲ್ಲಿ ನೋಡಿದ್ರೆ ಉತ್ಪಾದನೆ ಮತ್ತು ಬೇಡಿಕೆ ಎಲ್ಲ ಹೇಗಿದೆ? ನಮ್ಮ ರಾಜ್ಯದಲ್ಲಿ ಸಹ ಅದೇ ತರಹ, ನಮ್ಮ ರಾಜ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಈ ಬಟನ್ ಮಶ್ರೂಮ್ ಬೇಡಿಕೆ ಜಾಸ್ತಿ ಇದೆ. ಮತ್ತೆ ಈ ರೆಸ್ಟೋರೆಂಟ್ ಮಾಲ್ಗಳಲ್ಲಿ ಎಲ್ಲ ಮಿಲ್ಕಿ ಮಶ್ರೂಮ್ ಅಂತ ಇದೆ, ಅದು ಬೇಡಿಕೆ ಜಾಸ್ತಿ ಇದೆ. ಮತ್ತೆ ಆಯಿಸ್ಟರ್ ಮಶ್ರೂಮ್ ಅಂದ್ರೆ ಚಿಪ್ಪಣದ ಹೇಳ್ತೇವಲ್ಲ, ಅದು ಮನೆಯಲ್ಲಿ ಉಪಯೋಗಿಸ್ಲಿಕ್ಕೆ ಒಳ್ಳೇದು, ಸುಲಭವಾಗಿ ಮಾಡುವಂತ ಪದಾರ್ಥ. ಈಗ ಮಿಲ್ಕಿ ಮಶ್ರೂಮ್ ಎಲ್ಲ ಆದ್ರೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ನಮ್ಮ ಇದ್ರಲ್ಲಿ ಎಂತ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಬಟನ್ ಮಶ್ರೂಮ್ ಎಲ್ಲ ಉತ್ಪಾದನೆ ಮಾಡ್ಲಿಕ್ಕೆ ಸ್ವಲ್ಪ ಇದು ಹೈ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು. ಬಟನ್ ಮಶ್ರೂಮ್ ಹೇಗೆ ಅಂದ್ರೆ, ಇದು ಬೆಳೆಯುವುದು ಸ್ವಲ್ಪ ಉಷ್ಣಾಂಶ ಕಮ್ಮಿ ಬೇಕಿದೆ. ಆ ಉಷ್ಣಾಂಶ ಕಮ್ಮಿ ತರಲಿಕ್ಕೆ ನಾವಿಲ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಕೂಲರ್ಸ್ ಅದೆಲ್ಲ ಹಾಕಿ ನಮ್ಗೆ ಸ್ವಲ್ಪ ಇದು ಅಂದ್ರೆ ಬೆಳೆಯುವ ವಾತಾವರಣವನ್ನ ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ಬೇಕಾಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಖರ್ಚು ಬೀಳುವಂತದ್ದು. ಆದ್ರೆ ಇಲ್ಲಿ ಡಿಮಾಂಡ್ ಜಾಸ್ತಿ ಇದೆ, ಆದ್ರೆ ಸಪ್ಲೈ ಕಮ್ಮಿ ಇದೆ. ಯಾವ್ದು ಬಟನ್ ಮಶ್ರೂಮ್ ಹಾಗೆ ಆಗ್ತಾ ಇದೆ. ಮಿಲ್ಕಿ ಮಶ್ರೂಮ್ ಅಂದ್ರೆ ಇದು ರೆಸ್ಟೋರೆಂಟ್ ಗಳಲ್ಲಿ ಬಳಕೆ ಮಾಡುವುದರಿಂದ ಇದನ್ನ ಮನೆಯಲ್ಲಿ ಅದರ ಡಿಮಾಂಡ್ ಮನೆಯಲ್ಲಿ ಅಂದ್ರೆ ಗೃಹಿಣಿಯರ ಅದನ್ನ ಪದಾರ್ಥ ಮಾಡುವ ಅಂತಹ ಬೇಡಿಕೆ ಅದು ಸ್ವಲ್ಪ ಕಮ್ಮಿ ಇದೆ ಬಟನ್ ಮತ್ತೆ ಬಟನ್ಗೆ ಹೋಲಿಸಿದ್ರೆ. ಮತ್ತೆ ಆಯಿಸ್ಟರ್ ಮಶ್ರೂಮ್ ಇದ್ರದ್ದು ಸ್ವಲ್ಪ ಅದು ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಅದರದ್ದು ಸ್ಟೋರ್ ಮಾಡುವ ಶೆಲ್ಫ್ ಲೈಫ್ ಅದು ಸ್ವಲ್ಪ ಕಮ್ಮಿ ಇರುವುದರಿಂದ ಇದ್ರದ್ದು ಅಂದ್ರೆ ಬೇಡಿಕೆ ಇದೆ, ಆದ್ರೆ ಅದು ಒಂದು ಎರಡು ದಿನದಲ್ಲಿ ಅದನ್ನ ತಂದ್ಬಿಟ್ಟು ಅದನ್ನ ಅಡಿಗೆ ಮಾಡಿ ಬಿಡ್ಬೇಕು. ಸೊ ಅದರ ನಮ್ಮ ಕರ್ನಾಟಕದಲ್ಲಿ ಬಟನ್ ಮಶ್ರೂಮಿಗೆ ಬಹು ಮುಖ್ಯವಾದ ಪ್ರಾಮುಖ್ಯತೆ ಇದೆ. ಈಗ ಎರಡು ಮೂರು ವೆರೈಟಿಯ ಬಗ್ಗೆ ಹೇಳಿದ್ರಿ, ಬಟನ್ ಮಶ್ರೂಮ್ ಅಂತ ಹೇಳಿದ್ರಿ, ಆಯಿಸ್ಟರ್ ಮಶ್ರೂಮ್ ಅಂತ ಹೇಳಿದ್ರಿ, ಮತ್ತೆ ಬೇರೆ ಬೇರೆ ನಮೂನೆಯ ಮಶ್ರೂಮ್ ಅಥವಾ ಒಂದು ಅಣಬೆಯಲ್ಲಿರುವಂತಹ ವಿಧಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ನಮ್ಮ ಒಂದು ಕರಾವಳಿ ಜಿಲ್ಲೆಗಳಿಗೆ ಯಾವುದು ಸೂಕ್ತವಾದಂತಹದ್ದು, ಸುಲಭದಲ್ಲಿ ಯಾವುದನ್ನ ಬೆಳಿಬಹುದು? ನಾನು ಆಗ್ಲೇ ಹೇಳಿದ ಹಾಗೆ 2000 ಪ್ರಭೇದದಲ್ಲಿ 30 ನಮ್ಗೆ ತಿನ್ಲಿಕ್ಕೆ ಯೋಗ್ಯವಾದದ್ದು, ಅದರಲ್ಲಿ 8 ಮಾತ್ರ ನಾವು ಇದು ಮಾಡ್ತೇವೆ, ಕಲ್ಟಿವೇಟ್ ಮಾಡ್ತೇವೆ. ಅದರಲ್ಲಿ ನಾವು 8 ತರಹದ ಇದು ಅನ್ನ ಜಾಸ್ತಿ ನಮ್ದ ಕರಾವಳಿಯಲ್ಲಿ ನಾವು ಆಯಿಸ್ಟರ್ ಅಂದ್ರೆ ಫ್ಲೋರೋಟಸ್ ಅಂತ ಹೇಳ್ತೇವೆ, ಚಿಪ್ಪಣಬೆ, ಇದನ್ನ ನಾವು ಕರಾವಳಿಯಲ್ಲಿ ಬೆಳಿಬಹುದು. ಯಾಕಂತ ಹೇಳಿದ್ರೆ ಇದಕ್ಕೆ ಬೇಕಾಗುವಂತಹ ಉಷ್ಣಾಂಶ 20-30 ಡಿಗ್ರಿ ಸೆಂಟಿಗ್ರೇಡ್, ಮತ್ತೆ ಇದಕ್ಕೆ ತೇವಾಂಶ ಜಾಸ್ತಿ ಬೇಕು, 80-85% ತೇವಾಂಶ ಬೇಕಾಗ್ತದೆ, ಅಂದ್ರೆ ವಾತಾವರಣದಲ್ಲಿ ಇರುವಂತಹ ಇದು ನೀರಿನ ಕಂಟೆಂಟ್. ಆ ತೇವಾಂಶ ನಮ್ಮ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಇರೋದ್ರಿಂದ ನಾವೇನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡುವ ಅಗತ್ಯ ಇಲ್ಲ. ಅಂದ್ರೆ ಒಂದು ವೇಳೆ ಚಳಿ ಜಾಸ್ತಿ, ಟೆಂಪರೇಚರ್ ಕಮ್ಮಿ, ಉಷ್ಣಾಂಶ ಕಮ್ಮಿ ಇದೆ ಅಂತ ಹೇಳಿದ್ರೆ ನಾವು ಸುಲಭದಲ್ಲಿ ಯಾವುದೇ ಹೀಟರ್ಸ್ ಯಾವುದೇ ಹ್ಯುಮಿಡಿಫೈಯರ್ಸ್ ಇಲ್ಲದೆ ನಾವು ಹ್ಯುಮಿಡಿಟಿಯನ್ನ ಜಾಸ್ತಿ ಮಾಡಬಹುದು, ನಾವು ತೇವಾಂಶವನ್ನ ಜಾಸ್ತಿ ಮಾಡಬಹುದು. ಈಗ ನಾನು ಅದು ಮತ್ತೆ ವಿಧ ಒಂದೊಂದೇ ಅದು ಹೇಳ್ತೇನೆ ನಾನು ಹೇಗೆ ಮೇಂಟೈನ್ ಮಾಡೋದು ಅಂತ. ಅದೇ ತರ ನಾವು ನಮ್ಮ ಕರಾವಳಿಯಲ್ಲಿ ಸುಲಭವಾಗಿ ಆಯಿಸ್ಟರ್ ಚಿಪ್ಪಣಬೆಯನ್ನ ಬೆಳಿಬಹುದು, ಯಾವುದೇ ಖರ್ಚು ಯಾವುದೇ ಅಧಿಕವಾದ ಖರ್ಚಿಲ್ಲದೆ. ಮಿಲ್ಕಿ ಮತ್ತೆ ಬಟನ್ ಟ್ರೈ ಮಾಡ್ತಾರೆ, ಬಟ್ ಅದಕ್ಕೆ ಮಿಲ್ಕಿ ಮಶ್ರೂಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ 32 35 ಡಿಗ್ರಿ ಸೆಂಟಿಗ್ರೇಡ್ ಬೇಕು. ಅದು ಸ್ವಲ್ಪ ಅಂದ್ರೆ ಆರ್ಟಿಫಿಷಿಯಲ್ ಹೀಟರ್ ಬೇಕಾಗ್ತದೆ ಇಲ್ಲಿ ಎಷ್ಟೇ ಆದ್ರೂ ಸಹ ಟೆಂಪರೇಚರ್ ತರ್ಲಿಕ್ಕೆ. ಮತ್ತೆ ಇಡೀ ವರ್ಷ ಇಡೀ ಅದೇ ಟೆಂಪರೇಚರ್ ಇರುವುದಿಲ್ಲ, ಅದೇ ಉಷ್ಣಾಂಶ ಇರದ ಕಾರಣ ಆ ನಮ್ಮ ವಾತಾವರಣದಲ್ಲಿರುವ ಏರುಪೇರಿಗೆ ಸಮವಾಗಿ ನಾವು ನಮ್ಮ ರೂಮ್ ಅಲ್ಲಿ ಎಲ್ಲಿ ಬೆಳಿತೇವೋ ಅಲ್ಲಿ ವಾತಾವರಣವನ್ನ ನಮ್ಗೆ ಬೇಕಾದ ಹಾಗೆ ಬದಲಾಯಿಸ್ಕೊಳ್ಬೇಕಾಗ್ತದೆ. ಮಿಲ್ಕಿಗೆ ಬಟನ್ ಮಶ್ರೂಮ್ಗೆ ಉಷ್ಣಾಂಶ ತೀರಾ ಕಮ್ಮಿ ಬೇಕಾಗ್ತದೆ. ಅದು ನಮ್ಮ ನಮ್ಗೆ ನಮ್ಮ ರೂಮ್ ಟೆಂಪರೇಚರ್ ಅಂದ್ರೆ ನಾವು ಬೆಳೆಯುವಂತಹ ವಾತಾವರಣದಲ್ಲಿ ಅದನ್ನ ಸುಲಭವಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಕೈಯಲ್ಲಿ. ಅದಕ್ಕೋಸ್ಕರ ಕೂಲರ್ಸ್ ಎಲ್ಲ ಬೇಕಾಗ್ತದೆ. ಸೊ ನಮ್ಮ ಕರಾವಳಿಗೆ ನಾವು ಸುಲಭವಾಗಿ ಬೇಸಾಯ ಮಾಡುವಂತದ್ದು ಆಯಿಸ್ಟರ್ ಅಂತ ಹೇಳ್ಬಹುದು. ಕಿಪಣಬೆ, ಆಯಿಸ್ಟರ್, ಕ್ಲೋರೋಟಸ್ ಪ್ರತಿ ಗೃಹಿಣಿಗೂ ಮಾಡಬಹುದು. ನಾವು ಈಗ ಮಶ್ರೂಮ್ ಅಲ್ಲಿ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ತುಂಬಾ ಜನರು ಯಾವುದೇ ಇವಾಗ ಬಟನ್ ಮಶ್ರೂಮ್ ಪ್ಯಾಕೆಟ್ ಅಲ್ಲಿ ನೋಡಿದ್ರೆ ಸಹ ಒಂಥರ ಡೌಟ್ ಅಲ್ಲೇ ನೋಡ್ತಾರೆ ಇದು ವಿಷವೋ ಏನೋ ಅಂತ. ಅದ್ರಲ್ಲಿ ತುಂಬಾ ನಾವು ಇವಾಗ ಮಳೆಗಾಲ ಸ್ಟಾರ್ಟ್ ಆದಾಗ ನಾವು ತೋಟದ ಬದಿಯಲ್ಲೆಲ್ಲ ನೋಡ್ತೇವೆ ಆ ತರದ್ದೆಲ್ಲ. ಅದ್ರಲ್ಲಿ ಸಹ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗ್ತದೆ. ಅದ್ರಲ್ಲಿ ನಾವು ಯಾವಾಗ ಸಹ ಮಶ್ರೂಮ್ ತಿನ್ಲಿಕ್ಕೆ ನಾವು ಅಣಬೆ ಯಾವ ತರ ಯಾವಾಗ ನಾವು ಅಣಬೆಯನ್ನ ನೋಡಿದ ಕೂಡಲೇ ಯಾವ್ದು ತುಂಬಾ ಚಂದ ಕಾಣ್ತದೆ, ಯಾವ್ದು ಕಲರ್ಫುಲ್ ಆಗಿರ್ತದೆ ಅಂತದೆಲ್ಲ ಯಾವತ್ತು ಅದನ್ನ ತಿನ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ಬೋದು. ಮತ್ತೆ ಯಾವ್ದು ತುಂಬಾ ಸ್ಮೆಲ್ ಇರ್ತದೆ, ಚಂದ ಸ್ಮೆಲ್ ಇರ್ತದೆ, ಸೆಂಟರ್ ಸ್ಮೆಲ್ ಇರ್ತದೆ, ಅದು ಸಹ ಯೋಗ್ಯ ಅಲ್ಲ ತಿನ್ಲಿಕ್ಕೆ. ಮತ್ತೆ ಯಾವ್ದು ಇದು ಗಮ್ ಯೂಸ್ ಮಾಡ್ತದೆ ಅಂದ್ರೆ ಒಂಥರ ಹಾಲಿನಂತಹ ಇದು ಕಟ್ ಮಾಡಿದ ಕೂಡಲೇ ಹಾಲಿನಂತದ್ದೆಲ್ಲ ಸೋರ್ತದಲ್ಲ ಆ ತರದ್ದು ರಸ ಸೋರುವಂತದ್ದಿದ್ರೆ ಅದು ಸಹ ತಿನ್ಲಿಕ್ಕೆ ಯೋಗ್ಯವಂತದ್ದಲ್ಲ. ಮತ್ತೆ ಯಾವುದು ಸೆಗಣಿಯಲ್ಲಿ ಎಲ್ಲ ಬೆಳೀತದೆ ಆ ಅಣಬೆಗಳೆಲ್ಲ ತಿನ್ಲಿಕ್ಕೂ ಯೋಗ್ಯ ತಿನ್ಲಿಕ್ಕೆ ಯೋಗ್ಯ ಅಲ್ಲ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇದು ಪ್ರಾಣಿ ತಿಂತಾ ಉಂಟು ಅಂತ ಹೇಳಿ ಅದನ್ನ ನಾವು ತಿನ್ನೋದು ಅದು ಸಹ ತುಂಬಾ ಇದು ಅಪಾಯಕಾರಿ. ಯಾಕಂತ ಹೇಳಿದ್ರೆ ಎಲ್ಲ ಪ್ರಾಣಿ ತಿನ್ನೋದು ನಮ್ಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ತರಹದ ಕೆಲವು ಅಂಶಗಳನ್ನ ತುಂಬಾ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಂದ್ರೆ ನಾವು ಮನೆಯಲ್ಲಿ ನಾವಿವಾಗ ಹೇಳಿಕೊಡೋದು ಕ್ಲೋರೋಟಸ್ ಮಿಲ್ಕಿ ಬಟನ್ ಎಲ್ಲ ಆದ್ರೆ ನಾವ್ ಅದೇ ಬೀಜ ತಕೊಂಡ್ ಬಂದು ಅದನ್ನೇ ಮಾಡ್ತೇವೆ. ಅದೆಲ್ಲ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಇದು ಬೇಕಾಗಿಲ್ಲ, ಭಯ ಬೇಕಾಗಿಲ್ಲ. ಆದ್ರೆ ನಾನು ಹೊರಗಡೆ ಈಗ ನಮ್ಗೆ ತೋಟದಲ್ಲಿ ಸಿಗುವಂತದನ್ನ ನೋಡಿ ನೈಸರ್ಗಿಕವಾಗಿ ಬೆಳೆಯುವುದನ್ನ ಆಯ್ಕೆ ಮಾಡುವಾಗ ಜಾಗ್ರತೆ ಮಾಡ್ಕೋಬೇಕು, ಜಾಗ್ರತೆ ಮಾಡ್ಬೇಕಾಗ್ತದೆ. ಈಗ ಈ ಚಿಪ್ಪಣಬೆ ಅಥವಾ ಆಯಿಸ್ಟರ್ ಮಶ್ರೂಮ್ ಬಗ್ಗೆ ಹೇಳಿ ಇದ್ರೆ ಒಂದು ಪ್ರಾಮುಖ್ಯತೆ ಏನು ಮತ್ತು ಯಾವ ರೀತಿ ಮನೆಯಲ್ಲೇ ಇದನ್ನ ಬೆಳೆಸಬಹುದು, ಯಾವ ರೀತಿ ಒಂದು ಪೂರ್ವ ಸಿದ್ಧತೆಗಳೆಲ್ಲ ಬೇಕಾಗ್ತವೆ? ಇದರದ್ದು ಸೈಂಟಿಫಿಕ್ ನೇಮ್ ಫ್ಲೋರೋಟಸ್ ಅಂತ ಹೇಳ್ತೇವೆ. ಇದಕ್ಕೆ ಡಿಂಗ್ರಿ ಅಂತ ಹೇಳ್ತಾರೆ, ಡಿಂಗ್ರಿ ಅಣಬೆ, ಚಿಪ್ಪಣಬೆ, ಆಯಿಸ್ಟರ್, ಹೀಗೆ ಅನೇಕ ಹೆಸರುಗಳಿವೆ ಇದಕ್ಕೆ. ಮತ್ತೆ ಇದರಲ್ಲಿ ಒಂದು ಎರಡು ಮೂರು ವೆರೈಟೀಸ್ ಇದೆ. HU ಅಂತ ಹೇಳ್ತೇವೆ, ಮತ್ತೆ ಇನ್ನೊಂದು OM1, ಅದು ಅರ್ಕಾ OM1, ಈ ತರ ವೆರೈಟಿಗಳಿವೆ ತುಂಬಾ. ಇದರಲ್ಲಿ ಇದು ತುಂಬಾ ಪ್ರಾಮುಖ್ಯತೆ ಹೇಗೆ ಪಡೆಯುತ್ತದೆ ಅಂತ ಹೇಳಿದ್ರೆ, ನಾವು ಇದಕ್ಕೆ ಸಬ್ಸ್ಟ್ರೇಟ್ ಅಂತ ಹೇಳ್ತೇವೆ. ಇದನ್ನ ಬೆಳೀಲಿಕ್ಕೆ ನಾವು ಉಪಯೋಗಿಸುವಂತಹ ಮೆಟೀರಿಯಲ್ ಉಂಟಲ್ಲ ಅದು, ಅಂದ್ರೆ ನಾನು ಆಗಲೇ ಕೃಷಿ ತ್ಯಾಜ್ಯ ಹೇಳಿದೆ. ಇದು ಇದರದ್ದು ವೈಡ್ ವೆರೈಟಿ ಇದೆ, ತುಂಬಾ ವೆರೈಟಿಯನ್ನ ನಾವು ಸಬ್ಸ್ಟ್ರೇಟ್ ಆಗಿ ಯೂಸ್ ಮಾಡ್ಬೋದು. ಒಂದು ಇದು ಪ್ಯಾಡಿಸ್ ಅಂದ್ರೆ ಭತ್ತದ ಹುಲ್ಲು, ಮತ್ತೆ ಜೋಳದ ಹುಲ್ಲು, ಮತ್ತೆ ಕಾಟನ್ ವೇಸ್ಟ್, ಅದೆಲ್ಲ ನಮ್ಗೆ ಅಂದ್ರೆ ಹೇಗೆ ಅಂದ್ರೆ ಕೃಷಿ ತ್ಯಾಜ್ಯಗಳು ನಮ್ಗೆ ಅದು ನೆಕ್ಸ್ಟ್ ಅದರಿಂದ ಅಂದ್ರೆ ಉಪಯೋಗಕ್ಕೆ ನೆಕ್ಸ್ಟ್ ಬರದಂತಹದನ್ನ ನಾವು ಇದರಲ್ಲಿ ಯೂಸ್ ಮಾಡೋದು. ಮತ್ತೆ ಇನ್ನೊಂದು ಅಡಿಕೆಯ ಸಿಪ್ಪೆಯಲ್ಲಿ, ತೆಂಗಿನ ನಾರಿನಲ್ಲಿ, ಅದರಲ್ಲೆಲ್ಲ ತುಂಬಾ ಯಥೇಚ್ಛವಾಗಿ ಯೂಸ್ ಮಾಡೋದಂತ ಹೇಳಿದ್ರೆ ನಾವು ಭತ್ತದ ಹುಲ್ಲನ್ನು. ನಾವು ನಮ್ಮ ಇದ್ರಲ್ಲಿ ಸ್ವಲ್ಪ ಒಂದ್ ಎರಡು ವರ್ಷದ ಹಿಂದೆ ತೆಂಗಿನ ನಾರಿನಲ್ಲೆಲ್ಲ ಮಾಡಿದ್ದೇವೆ. ತೆಂಗಿನ ನಾರಿನಲ್ಲಿ ಮಾಡುದು ಹೇಗೆ ಅಂತ ಹೇಳಿದ್ರೆ ಅದು ಸ್ವಲ್ಪ ನೀರಿಗೆ ಒದ್ದೆ ಆದ ಕೂಡಲೇ ಒಂದು ರಸ ಬಿಡ್ತದೆ ಹೊರಗೆ, ಅದರಿಂದ ಸ್ವಲ್ಪ ಅದರ ಮೈಸೀಲಿಯ ಸ್ಪ್ರೆಡ್ ಆಗುದು ಕಮ್ಮಿ ಆಗ್ತದೆ ಯಾವ್ದು ಈ ಪ್ಯಾಡಿ ಸ್ಟ್ರಾಗಿಂತ, ಭತ್ತದ ಹುಲ್ಲಿಗಿಂತ. ಅದಕ್ಕೆ ನಾನು ಹೇಳುದು ಭತ್ತದ ಹುಲ್ಲು ಎಲ್ಲದಕ್ಕಿಂತ ಸುಲಭ, ಎಲ್ಲದಕ್ಕಿಂತ ಯೋಗ್ಯ ಅಂತ ಹೇಳ್ಬೋದು, ಸೂಕ್ತ ಅಂತ ಹೇಳ್ಬೋದು. ಇದಕ್ಕೆ ಮತ್ತೆ ನಾವು ತುಂಬಾ ಮಾಡ್ತೇವೆ, ಈಗ ಒಂದು ರೂಮ್ ಅಲ್ಲಿ ಫುಲ್ ಮಾಡ್ತೇವೆ, ಒಂದು ಒಂದೇ ಟೈಮಿಗೆ ಒಂದು 100 to 150 ಬ್ಯಾಗ್ ಇಡ್ತೇವೆ ಅಂತ ಹೇಳಿದ್ರೆ ಒಂದು ಉಷ್ಣಾಂಶ ನೋಡು ಒಂದು ಥರ್ಮಮೀಟರ್ ತಗೊಳ್ಳೋದು ಒಳ್ಳೇದು. ಅದು ಯಾವಾಗ ಸಹ ನಮ್ಮ ವಾತಾವರಣ 20-25 ಅದರಲ್ಲಿ ಪ್ಲಸ್ ಆರ್ ಮೈನಸ್ 2 ಅಂದ್ರೆ 27-23 ಹಾಗಿರೋದು ಎಲ್ಲ ನೋಡ್ಕೊಳ್ಬೇಕಾಗ್ತದೆ. 20-30 ಬೇಕಾಗಿರುವಂತಹ ಉಷ್ಣಾಂಶ. ಇದರಲ್ಲಿ ನಾವು ಫಸ್ಟಿಗೆ ನಮ್ಗೆ ಏನೆಲ್ಲ ಬೇಕಂತ ಹೇಳಿದ್ರೆ, ನಾವು ಇದನ್ನ ಸ್ಪಾನ್ ಒಂದು ಮಶ್ರೂಮ್ ಒಂದು ಅಣಬೆ ಉತ್ಪಾದನೆಗೆ ಸ್ಪಾನ್ಗಳು ಬೇಕಾಗ್ತದೆ, ಅಣಬೆ ಬೀಜಗಳು, ಮತ್ತೆ ಸ್ಪಾನ್ ಆದ್ಮೇಲೆ ಮತ್ತೆ ಭತ್ತದ ಹುಲ್ಲು, ಮತ್ತೆ ಬ್ಯಾಗ್ಗಳು ಬೇಕಾಗ್ತದೆ. ಬ್ಯಾಗ್ ಅಂದ್ರೆ ಟ್ರಾನ್ಸ್ಪರೆಂಟ್ ಪಾಲಿ ಶೀಟ್, ಪಾಲಿ ಟಿನ್ ಕವರ್ಸ್ ಗಳು ಬೇಕಾಗ್ತದೆ, ಮತ್ತೆ ರಬ್ಬರ್ ಬ್ಯಾಂಡ್ ಬೇಕಾಗ್ತದೆ. ಇಷ್ಟೆಲ್ಲ ಇಷ್ಟು ನಮ್ಗೆ ನಮ್ಮ ಮನೆಯಲ್ಲಿ ಸಿಗುವಂತಹ ಪರಿಕರಗಳನ್ನೇ ನಾವು ಯೂಸ್ ಮಾಡಿಕೊಂಡು ಮಾಡುವಂದು. ಯಾವಾಗ ಸಹ ಮಾಡ್ಬೇಕಾದ್ರೆ ತುಂಬಾ ಕ್ಲೀನ್ ಅಲ್ಲಿ ಅಂದ್ರೆ ಕೈ ತೊಳೆದುಕೊಂಡು ಪ್ರತಿ ಸರ್ತಿ ಸೋಪಲ್ಲಿ ಕೈ ತೊಳ್ಕೊಂಡು ಮಾಡುದು, ಮತ್ತೆ ಯಾವಾಗ ಸಹ ಈ ಕೆಲಸಗಳನ್ನು ಮಾಡುವಾಗ ಗಾಳಿ ಹೊರಗಡೆಯಿಂದ ಗಾಳಿ ಡೈರೆಕ್ಟ್ ಬರದಂತಹ ಪ್ರದೇಶದಲ್ಲಿ ಕುತ್ಕೊಂಡು ಮಾಡುದು, ಮತ್ತೆ ಮಾಡುವಂತಹ ರೂಮ್ ತುಂಬಾ ಕ್ಲೀನ್ ಆಗಿರ್ಬೇಕು, ಅಂದ್ರೆ ನೆಲ ಯಾವುದೇ ತರಹದ ಧೂಳು ಬರಬಾರ್ದು ಡೈರೆಕ್ಟ್. ಆ ತರದೆಲ್ಲ ಒಂದು ರೂಮ್ ಅನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಇದರ ಪ್ರಿಪರೇಷನ್ ಮಾಡುವಂತದ್ದು. ಫಸ್ಟ್ಗೆ ಇದರಲ್ಲಿ ಇದು ಸಬ್ಸ್ಟ್ರೇಟ್ ರೆಡಿ ಮಾಡ್ತೇವೆ ನಾವು. ಯಾವ್ದ್ರಲ್ಲಿ ನಾವು ಅಣಬೆಯನ್ನ ಬೆಳಿತೇವೆ, ಇವಾಗ ಭತ್ತದ ಹುಲ್ಲಾದ್ರೆ ಆ ಭತ್ತದ ಹುಲ್ಲನ್ನ ಒಂದು ಫುಲ್ ಭತ್ತದ ಹುಲ್ಲನ್ನ 2-3 inches ಪೀಸಾಗಿ ಕತ್ತರಿಸ್ಬೇಕು, ಅದನ್ನ ತುಂಡು ಮಾಡ್ಬೇಕು. ತುಂಡು ಮಾಡಿಬಿಟ್ಟು ಅದನ್ನ ಫಸ್ಟಿಗೆ 4-6 ಗಂಟೆ ತನಕ ತಣ್ಣೀರಿನಲ್ಲಿ ನೆನೆಸ್ಬೇಕು. ಅದನ್ನ ತಣ್ಣೀರಿನಲ್ಲಿ ನೆನೆಸ್ಬಿಟ್ಟು ಆಮೇಲೆ ಬಿಸಿ ನೀರಲ್ಲಿ ಅಂದ್ರೆ ಬಾಯಿಲ್ಡ್ ವಾಟರ್ ಇಲ್ಲಾದ್ರೆ ಈಗ ನಿಮ್ಗೆ ಹೇಗೆ ಅನುಕೂಲ ಆಗ್ತದೋ ಹಾಗೆ ನೀವು ಒಂದು ಈಗ ಡ್ರಮ್ ಅಲ್ಲಿ ಒಂದು 200 liter barrel ಇಲ್ಲ 100 liter barrel ಅಲ್ಲಿ ನೀವು ಅಣಬೆಯನ್ನ ಪೀಸ್ ಮಾಡಿ ಅಂದ್ರೆ ಹುಲ್ಲನ್ನ ಪೀಸ್ ಮಾಡಿ ಹಾಕಿರ್ತೀರಾ 4-6 ಗಂಟೆ ನೆನೆಸಿ ಆದ್ಮೇಲೆ ಇನ್ನೊಂದು ಕಡೆ ನೀವು ಬೇರೆ ಕಡೆ ಬಿಸಿ ನೀರು ಮಾಡಿಕೊಂಡು ಆ ಬಿಸಿ ನೀರು ಮಾಡಿದಕ್ಕೇನೆ ಇದ ಈ 2-3 inches ಕಟ್ ಇದು 4-6 ಗಂಟೆ ನೆನೆಸಿಟ್ಟದನ್ನ ತೆಗೆದು ಆ ನೀರಿಗೆ ಹಾಕೊಳ್ಬಹುದು. ಇಲ್ಲಾದ್ರೆ ನೀವು ಹಾಕಿ ಡ್ರಮ್ ಅಲ್ಲಿ ಹಾಕಿ ಇಟ್ಟಿರ್ತೀರಲ್ಲ ಅದ್ರ ನೀರು ಡ್ರೈನ್ ಆಗುವ ಅದ್ರನ್ನ ನೀರು ತೆಗೆದು ಬಿಟ್ಟು ಈ ಬಿಸಿ ನೀರನ್ನ ಅದಕ್ಕೆ ಹಾಕ್ಬೇಕು. ಒಟ್ಟಾರೆ ಕುದಿಯುವ ನೀರಲ್ಲಿ ಇದನ್ನ 1 ಗಂಟೆ ನೆನೆಸ್ಬೇಕಾಗ್ತದೆ. ಅದು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ನಾವಿವಾಗ ಇದನ್ನ ಶಿಲೀಂಧ್ರ ಬೆಳೆಸೋದು, ಅದರಲ್ಲಿ ಈ ಹುಲ್ಲಲ್ಲಿ ಧೂಳಿನಲ್ಲಿ ಅನೇಕ ಬೇಡವಾದಂತಹ ಶಿಲೀಂಧ್ರಗಳಿವೆ. ಅದು ಯಾವಾಗ ನಾವು ಅದಕ್ಕೆ ಕರೆಕ್ಟ್ ಆಗಿ ಉಷ್ಣಾಂಶ ಕೊಡ್ತೇವೆ 20-30 degrees centigrade ಕೊಡ್ತೇವೆ, ಬೇಡವಾದಂತಹ ಶಿಲೀಂಧ್ರಗಳು ಸಹ ಈ ನಮ್ಮ ಅಣಬೆ ಜೊತೆ ಉತ್ಪಾದನೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಬೇಡವಾದಂತಹ ಶಿಲೀಂಧ್ರಗಳನ್ನೆಲ್ಲ ಬಾಯ್ಲಿಂಗ್ ಟೆಂಪರೇಚರ್ ಅಲ್ಲಿ 100 degrees centigrade ಅಲ್ಲಿ ಅದನ್ನ ನಿಷ್ಕ್ರಿಯಗೊಳಿಸ್ಬೇಕು ಬಿಡ್ತೇವೆ. ಅದಾದ್ಮೇಲೆ 1 ಗಂಟೆ ನೆನೆಸಿ ಆದ್ಮೇಲೆ ಅದರಲ್ಲಿರುವ ನೀರು ಕಂಟೆಂಟ್ ಎಲ್ಲ ಹರಿದು ಹೋಗ್ಬೇಕು, ಇಲ್ಲ ಒಂದು ಜಾಲರಿಯಾಗಿ ಅದರ ಮೇಲೆ ಹರಡಿ ಬಿಡಿ. ಯಾವಾಗ ಸಹ ಹರಡ್ಬೇಕಾದ್ರೂ ಹೊರಗಿನ ಗಾಳಿ ಅಥವಾ ಧೂಳು ಬರದ ಪ್ರದೇಶದಲ್ಲಿ ತುಂಬಾ ಕ್ಲೀನ್ ಆಗಿ ಮಾಡುವಂತದ್ದು. ಒಂದ ಇದರಲ್ಲಿ ಮೆಷ್ ಮೇಲೆ ಹರಡುದು, ಇಲ್ಲಾದ್ರೆ ಶೇಡ್ ನೆಟ್ ಅಲ್ಲಿ ತೊಳೆದಿರುವಂತಹ ಕ್ಲೀನ್ ಆಗಿರುವಂತಹ ಶೇಡ್ ನೆಟ್ ಅಲ್ಲಿ ಕಟ್ಟಿ ನೇತ್ ಹಾಕೋದು, ಆತರ ಮಾಡಿ ಅದರಲ್ಲಿರುವಂತಹ ಜಾಸ್ತಿ ನೀರು ಹರಿದು ಹೋಗ್ಬೇಕು. ಹೇಗಿರ್ಬೇಕಂತ ಹೇಳಿದ್ರೆ ಹುಲ್ಲನ್ನ ಹೀಗೆ ಒತ್ತಿದಾಗ, ಕೈಯಲ್ಲಿ ಒತ್ತಿದಾಗ ಮುಚ್ಚಿ ಹಿಡ್ಕೊಂಡು ನೀರು ಇಳಿಬಾರ್ದು, ಅದರಿಂದ ಮಾಯ್ಚರ್ ಇರ್ಬೇಕು ಅಂತ ಹೇಳಿದ್ರೆ 60-65% ನೀರು ಹೇಳ್ತೇವೆ ತೇವಾಂಶ, ಬರೀ ಒದ್ದೆ ಅನ್ನಿಸ್ಬೇಕು, ನೀರು ಹರಿದು ಹೋಗ್ಬಾರ್ದು ಅಷ್ಟು ಇರುವಂತಹ ಇದು ತುಂಡು 2-3 inches ತುಂಡು ಮಾಡಿದಂತಹ ಇದನ್ನ ಹುಲ್ಲನ್ನ ರೆಡಿ ಮಾಡಿಟ್ಕೊಳ್ಬೇಕು. ಅದಾದ್ಮೇಲೆ ಇದು ಫಸ್ಟ್ಗೆ ರೆಡಿ ಆಯ್ತು ಸಬ್ಸ್ಟ್ರೇಟ್. ಅದಾದ್ಮೇಲೆ ನೆಕ್ಸ್ಟ್ಗೆ ಈ ನಾವು ತುಂಡು ಮಾಡಿದಂತಹ ಭತ್ತದ ಹುಲ್ಲನ್ನ ಇದರಲ್ಲಿ ನಾವು ಬ್ಯಾಗ್ ಅಲ್ಲಿ ಫಿಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬ್ಯಾಗ್ ಸೈಜ್ ಹೇಗಿರ್ತದೆ ಅಂತ ಹೇಳಿದ್ರೆ ಒಂದು ಫೀಟ್ ಅಗಲ 2 feet ಉದ್ದ ಅಂದ್ರೆ 30-60 centimeters 12x18 ಹೇಳ್ತೇವೆ. ಅದು ಬ್ಯಾಗುಗಳ ಸೈಜ್ ಅಲ್ಲಿ ಸಿಗ್ತದೆ. ಈ 60x30 centimeters ಅಲ್ಲಿ 1 kg ಭತ್ತದ ಹುಲ್ಲು ಹಿಡಿತದೆ ಒಂದು ಬ್ಯಾಗ್ ಅಲ್ಲಿ. ಒಂದು ಬ್ಯಾಗ್ ಅಲ್ಲಿ 1 kg ಭತ್ತದ ಹುಲ್ಲು ಹಿಡಿದ್ರೆ ನಾವು ಅಣಬೆ ಬೀಜ ತಗೊಳ್ಬೇಕು. ಇದರಲ್ಲಿ ಅಣಬೆ ಬೀಜ ನಾವು ನಮ್ಗೆ ತುಂಬಾ ಸಮೀಪ ಅಂತ ಹೇಳಿದ್ರೆ ನಾವು ಶಿವಮೊಗ್ಗ ಜೈವಿಕ ಇದು ಬಯೋಸೆಂಟರ್ ಇದೆ, ಜೈವಿಕ ಕೇಂದ್ರ, ಅಲ್ಲಿಂದ ತಗೊಂಡ್ ಬರ್ತೇವೆ. ಅದು ಒಂದು ಒಂದು ಕೆಜಿ ಬ್ಯಾಗ್ಗಳಲ್ಲಿ ಬರ್ತದೆ. ಒಂದು ಕೆಜಿ ಬ್ಯಾಗಿಗೆ 60 ರೂಪಾಯಿ. ಸ್ಪಾನ್ ಅಥವಾ ಅಣಬೆ ಬೀಜ ಹೇಳ್ತೇವೆ. ಆ ಅಣಬೆ ಬೀಜ, ಒಂದು ಕೆಜಿ ಅಣಬೆ ಬೀಜದಲ್ಲಿ ನಾವು 6-7 ಬ್ಯಾಗ್ ಇದನ್ನ ಬ್ಯಾಗ್ ಅನ್ನ ಫಿಲ್ ಮಾಡಬಹುದು. ಹೇಗಂತ ಹೇಳಿದ್ರೆ, ಈಗ ಫಸ್ಟ್ಗೆ ಇದೆ ನಾನು ಹೇಳಿದ ಸೈಜಿನ ಅಳತೆಯ ಬ್ಯಾಗ್ ಅನ್ನ ತಗೊಂಡು ಫಸ್ಟ್ ಒಂದು ಅಡಿಗಡೆ ಒಂದು ಲೇಯರ್ ಫಸ್ಟ್ಗೆ ಒಂದು ಮುಷ್ಟಿಯಷ್ಟು ಅಣಬೆ ಬೀಜವನ್ನು ತಗೊಂಡು, ಅಣಬೆ ಬೀಜ ಹೇಗಿರ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಇದ್ರದ್ದು ಅಣಬೆಯ ಶಿಲೀಂಧ್ರಗಳು ಅದು ಈ ಜೋಳದ ಬೀಜದಲ್ಲಿ ಅದನ್ನ ಉತ್ಪಾದನೆ ಮಾಡಿ ಹಿಡಿದಿಟ್ಟು ಅದನ್ನ ಮಲ್ಟಿಪ್ಲೈ ಮಾಡಿ ನಮ್ಗೆ ಕೊಡ್ತಾರೆ. ಅದು ಸ್ಪಾನ್ ಪ್ರೊಡಕ್ಷನ್, ಅದು ಬೇರೆ, ಅದು ಅದಕ್ಕೆ ಪದ್ಧತಿ ಬೇರೆ, ಅದಕ್ಕೆ ನಿಯಮಗಳು ಬೇರೆ. ಸ್ಪಾನ್ ಪ್ರೊಡಕ್ಷನ್ ಗೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಉಪಕರಣಗಳು ಬೇಕಾಗ್ತದೆ, ತರಬೇತಿಗಳು ಬೇಕಾಗ್ತದೆ. ಇದನ್ನ ನಾವು ಕೆಲವು ಸಂಸ್ಥೆಗಳಿಂದ ಪಡೆದುಕೊಂಡು ಮಾಡುವಂತದ್ದು. ಇದರಲ್ಲಿ ಒಂದು ಪ್ರತಿ ಸರ್ತಿ ಇದು 30x60 cm ಬ್ಯಾಗ್ ಅನ್ನ ತಗೊಂಡು ಪ್ರತಿ ಸರ್ತಿ ಒಂದು ಮುಷ್ಟಿಯಷ್ಟು ಅಣಬೆ ಬೀಜ, ಫಸ್ಟ್ಗೆ ಒಂದು ಮುಷ್ಟಿಯಷ್ಟು ಅಣಬೆ ಬೀಜ ತಗೊಂಡು ಅಡಿಗಡೆ ಹರಡಬೇಕು. ಅದಾದ್ಮೇಲೆ ನಾವು 2-3 ಇಂಚು ತುಂಡು ಮಾಡಿದ್ದ ಇದು ಭತ್ತದ ಹುಲ್ಲನ್ನ ಅದರ ಮೇಲೆ ಹಾಕಿ ಎಷ್ಟು 1-4 ಇಂಚಿನಷ್ಟು ಭತ್ತದ ಹುಲ್ಲನ್ನ ಫಿಲ್ ಮಾಡ್ಬೇಕು ಆ ಬ್ಯಾಗಿಗೆ. ಆಮೇಲೆ ಅದನ್ನ ಒತ್ತಿಬಿಟ್ಟು, ಹೇಗೆ ಒತ್ತಬೇಕಂತ ಹೇಳಿದ್ರೆ, ಅದು ಯಾವುದೇ ರೀತಿಯಲ್ಲಿ ಸಹ ಗಾಳಿ ಅದರಲ್ಲಿ ಸಲೀಸಾಗಿ ಹೋಗಿ ಬರುವ ಹಾಗೆ ಅಲ್ಲ, ಅದನ್ನ ಫುಲ್ ಒತ್ತಿಬಿಟ್ಟು ಟೈಟ್ ಮಾಡ್ಬೇಕು ಅದನ್ನ. ಅದಾದ್ಮೇಲೆ ಒಂದು ಲೇಯರ್ ಅಡಿಗಡೆ ಒಂದು ಲೇಯರ್ ನಾವು ಅಣಬೆ ಬೀಜ ಮಾಡ್ತೇವೆ, ಹಾಕ್ತೇವೆ ಅದರ ಮೇಲೆ ಹುಲ್ಲು, ಪುನಃ ಅದರ ಮೇಲೆ ಇನ್ನೊಂದು ಲೇಯರ್ ಅಲ್ಲಿ ಅಣಬೆ ಬೀಜ. ಅಣಬೆ ಬೀಜ ಯಾವಾಗ ಸಹ ಒಂದು, ಅದೇ ಹೇಳಿದ ಹಾಗೆ ನಾನು ಒಂದು ಮುಷ್ಟಿಯಲ್ಲಿ ತಗೊಂಡು ಮಧ್ಯಭಾಗಕ್ಕೆ ಅಲ್ಲ, ಬ್ಯಾಗಿದು ಪೆರಿ ಪೆರಿ ಫುಲ್ ಸುತ್ತ ಅದನ್ನ ಹಾಕಿಬಿಟ್ಟು ಪುನಃ ಅದರ ಮೇಲೆ ಭತ್ತದ ಹುಲ್ಲನ್ನು ಹಾಕೋದು. ಇದೇ ತರ 4-5 ಬಾರಿ ಮಾಡಿದ್ರೆ ಅದರ ಫುಲ್ ಕವರ್ ಫುಲ್ ಆಗ್ತದೆ 60 cm ಅಷ್ಟು. ಅದನ್ನ ಟೈಟ್ ಆಗಿ ಕಟ್ಟಿ ಇದು ಇವಾಗ ನಮ್ಗೆ ಬ್ಯಾಗ್ ರೆಡಿ ಆಯ್ತು. ಇದರಲ್ಲಿ ಭತ್ತದ ಹುಲ್ಲು ಮತ್ತೆ ಇದನ್ನ ಅಣಬೆ ಬೀಜವನ್ನ 4-5 ಲೇಯರ್ ಹಾಕಿಬಿಟ್ಟಿದ್ದೇವೆ. ಹಾಕಿ ಮೇಲ್ಗಡೆ ರಬ್ಬರ್ ಬ್ಯಾಂಡ್ ಅಲ್ಲಿ ಟೈಟ್ ಆಗಿ ಕಟ್ಟಿಬಿಟ್ಟು ಅದರಲ್ಲಿ ಯಾವಾಗ ನಾವು ಹಾಕಿದೇವೋ ಆ ಡೇಟ್ ಅನ್ನ ಹಾಕಿ ಬರ್ದು ಇಡಬೇಕು. ಬರ್ದು ಇಟ್ಟು ಆಮೇಲೆ ಅದರ ಬ್ಯಾಗ್ ಫಿಲ್ ಮಾಡಿರ್ತೇವಲ್ಲ, ಅದರ ಹೊರಗಡೆಯಿಂದ ಒಂದು 15-20 ತೂತುಗಳನ್ನ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಗಾಳಿ ಆಡ್ಬೇಕು. ಇಲ್ಲಿ ನಾವು ಅಣಬೆ ಇದು ಶಿಲೀಂಧ್ರಗಳು ಅಂತ ಮಲ್ಟಿಪ್ಲೈ ಆಗ್ಲಿಕ್ಕೆ ಅದಕ್ಕೆ ಸಮ ಪ್ರಮಾಣದಲ್ಲಿ ಇರಬೇಕು, ಉಷ್ಣಾಂಶ ಬೇಕಾಗ್ತದೆ, ಮತ್ತೆ ಗಾಳಿ ಆಡ್ಬೇಕಾಗ್ತದೆ. ಅದಕ್ಕೋಸ್ಕರ ಇಡೀ ಬ್ಯಾಗ್ ಪಾಲಿ ಬ್ಯಾಗಿನ ಸುತ್ತ 15-20 ತೂತುಗಳನ್ನ ಮಾಡ್ತೇವೆ. ಅದಾದ್ಮೇಲೆ ಇದು ಸೆಕೆಂಡ್ ಫೇಸ್ ಆಯ್ತು, ಫಿಲ್ಲಿಂಗ್ ಆಯ್ತು. ಫಸ್ಟ್ಗೆ ಸಬ್ಸ್ಟ್ರೇಟ್ ರೆಡಿ ಮಾಡ್ಕೊಂಡೇವೆ, ಇದು ಫಿಲ್ಲಿಂಗ್ ಆಯ್ತು. ಫಿಲ್ಲಿಂಗ್ ಆದ್ಮೇಲೆ ನಾವು ಅದರ ಮೇಲೆ ಡೇಟ್ ಬರ್ದಿರ್ತೇವೆ. ಫಿಲ್ಲಿಂಗ್ ಆದ್ಮೇಲೆ ಮತ್ತೆ ಪಾನ್ ರನ್ ಅಂತ ಹೇಳ್ತೇವೆ, ನೆಕ್ಸ್ಟ್ ಸ್ಟೇಜ್. ಈ ಫಿಲ್ ಮಾಡಿದಂತಹ ದಿನದಿಂದ 15-20 ದಿನ ತನಕ ಇದರಲ್ಲಿ ಸ್ಪಾನ್ ರನ್ ಆಗ್ಬೇಕು. ಅಂದ್ರೆ ನಾವು 120 ಗ್ರಾಮ್ ತರ ಅಣಬೆ ಬೀಜವನ್ನ ಹಾಕಿರ್ತೇವೆ. ಆ ಅಣಬೆ ಬೀಜ ನಾವು ಹಾಕಿದಂತಹ ಸಬ್ಸ್ಟ್ರೇಟ್ ಈ ಭತ್ತದ ಹುಲ್ಲಿನಲ್ಲಿ ಫುಲ್ ಅಭಿವೃದ್ಧಿಗೊಳ್ತದೆ, ಫುಲ್ ಬ್ಯಾಗ್ ಫುಲ್ ಅಭಿವೃದ್ಧಿ ಆಗ್ತದೆ. ಅದು ನಾವು ಹಾಕಿದಂತಹ 1 ಕೆಜಿ ಭತ್ತದ ಹುಲ್ಲು ಫುಲ್ ಕವರ್ ಆಗಿ ಸ್ಪಾನ್ 18-20 ದಿನದಲ್ಲಿ ಬ್ಯಾಗ್ ಫುಲ್ ಬೆಳಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಸ್ವಲ್ಪ ನಮ್ಮ ಹೊರಗಿನ ವಾತಾವರಣದ ಮೇಲೆ ಸಹ ತುಂಬಾ ಅವಲಂಬಿತವಾಗಿದೆ. ನಾವು ಅಂದ್ರೆ ಸುಮ್ನೆ ಈಗ ನಾವು ಮನೆಯಲ್ಲಿ ಅದಕ್ಕೆ ಸಪರೇಟ್ ಆಗಿ ಏನು ರೂಮ್ ಕೊಡದೇನೆ, ನಮ್ಮ ಹತ್ರ ಯಾವ್ದು ಸ್ಟೋರ್ ರೂಮ್ ಯಾವ್ದು ಉಪಯೋಗಿಸದ ಇಲ್ಲದಂತಹ ರೂಮ್ ಅಲ್ಲಿ ಹಾಕಿ ನೋಡಿ ಅದರಲ್ಲಿ ಹೇಗೆ ಆಗ್ತದಂತ ಒಂದು ಪ್ರಯೋಗ ಮಾಡಿದಾಗ, ಚಳಿಗಾಲದಲ್ಲಿ ಸ್ಪಾನ್ ರನ್ನಿಂಗ್ ಟೈಮ್ ಉಂಟಲ್ಲ, ಅದು ಅದರ ಅಣಬೆ ಅಭಿವೃದ್ಧಿ ಆಗೋದು 1-20 ದಿನ ಅಂತ ಹೇಳಿರ್ತೇವೆ, ಅದು 20-25 ಆ ತರ ಆಗಿದ್ದು ಸಹ ಇದೆ. ಅಂದ್ರೆ ನಮ್ಗೆ ಇದರಲ್ಲಿ ನಾವು ಸ್ಪಾನ್ ರನ್ ಟೈಮ್ ಅಲ್ಲಿ ನಾವು ಯಾವುದೇ ತರಹದ ಉಷ್ಣ ಇದು ಹ್ಯುಮಿಡಿಟಿ ತೇವಾಂಶ ನಾವು ಮೇಂಟೈನ್ ಮಾಡ್ಲಿಕ್ಕೆ ನೋಡುದಿಲ್ಲ. ಜಸ್ಟ್ ಬ್ಯಾಗ್ ರೆಡಿ ಮಾಡಿ ಇಟ್ಟು ಒಂದು ಕತ್ತಳೆ ಕೋಣೆಯಲ್ಲಿ ಇಟ್ಟರೆ ಸಾಕು. ಅಂದ್ರೆ ಆ ಟೈಮ್ ಅಲ್ಲಿ ನಮ್ಗೆ ತೇವಾಂಶ ಸಹ ಇಷ್ಟು ಬೇಕಂತ ಇಲ್ಲ, ಮತ್ತೆ ಲೈಟ್ ಮತ್ತೆ ಇದು ಬೆಳಕಿನ ಅವಶ್ಯಕತೆ ಸಹ ಇರುವುದಿಲ್ಲ ಸ್ಪಾನ್ ರನ್ ಆಗ್ಲಿಕ್ಕೆ. ಆದ್ರೆ ಉಷ್ಣಾಂಶ ಮಾತ್ರ 20-30 ಮೇಂಟೈನ್ ಮಾಡ್ಬೇಕಾಗ್ತದೆ. ಅದೇ ಅದರಿಂದ ಸ್ವಲ್ಪ ಕಮ್ಮಿ 18-15 ಆದ್ರೆ ಸ್ವಲ್ಪ ಲೇಟ್ ಆಗುದು ನಮ್ಗೆ ಗೊತ್ತಾಗ್ತದೆ, ಅದು ಸ್ಪಾಂಡ್ ರನ್ ಲೇಟ್ ಆಗ್ತದೆ ಅಂತ. ಹೀಗೆ ಈ ಟೈಮಲ್ಲಿ ಕರೆಕ್ಟ್ 18-19 ದಿನಕ್ಕೇನೆ ಫುಲ್ ಸ್ಪಾನ್ ರನ್ ಆಗ್ತದೆ. ರನ್ ಅಂತ ಹೇಳಿದ್ರೆ ಫುಲ್ ಆ ಬ್ಯಾಗ್, ನಾವು ತುಂಬಿಸಿದಂತಹ ಬ್ಯಾಗ್ ಫುಲ್ ಬೆಳೆಯಾಗಿ ಬಿಡ್ತದೆ. ಆಮೇಲೆ 21ನೇ ದಿನಕ್ಕೆ ನಾವು ಬ್ಯಾಗಿಗೆ ಕಟ್ಟು ಕೊಡ್ತೇವೆ, ಒಂದು ಮೇಲಿನಿಂದ ಕೆಳಗೆ ಫುಲ್. ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಸಹ ಇದು ಒಂದ ಡೆಟಾಲ್, ಇಲ್ಲಾದ್ರೆ ನಾವು ಇಲ್ಲಿ ಅಂದ್ರೆ ರೂಮ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಇದು 2% ಫಾರ್ಮಲಿನ್, ಇಲ್ಲಾದ್ರೆ ವ್ಯವಸ್ಥೆನ್, ಈ ತರದೆಲ್ಲ ಕೆಮಿಕಲ್ ಯೂಸ್ ಮಾಡ್ತೇವೆ. ಇಲ್ಲಾದ್ರೆ ನಾವು ಮನೆಯಲ್ಲಿ ಮಾಡೋದಂತ ಹೇಳಿದ್ರೆ ಡೆಟಾಲ್ ಮತ್ತೆ ಬೇವಿನ ಎಣ್ಣೆ ಈ ತರದನ್ನೆಲ್ಲ ಯೂಸ್ ಮಾಡಿ ಮಾಡ್ಬೋದು. ಇದರಲ್ಲಿ ಕಟ್ಟು ಇದ ಈಗ ನಾವು ಕಟ್ಕೊಡ್ಲಿಕ್ಕಾಗ್ಲಿ ಮತ್ತೆ ರಬ್ಬರ್ ಬ್ಯಾಂಡ್ ಯೂಸ್ ಮಾಡೋದಾಗ್ಲಿ, ಅದು ಯಾವಾಗ ಸಹ ಅದನ್ನ ಸ್ವಲ್ಪ ಡೆಟಾಲ್ ಅಲ್ಲಿ ತೊಳೆದುಕೊಂಡು ಉಪಯೋಗಿಸುವುದು ಉತ್ತಮ. ಈಗ ನಾವು ಸ್ಪಾನ್ ರನ್ ಆದ್ಮೇಲೆ ಪಾಲಿಬ್ಯಾಗ್ ಇರ್ತದೆ ಮೇಲೆ, ಅದರಲ್ಲಿ ಪಾಲಿಬ್ಯಾಗ್ ಅನ್ನು ಕಟ್ಕೊಡ್ತೇವೆ. ಇದು ಹೇಗೆ ಅಂತ ಹೇಳಿದ್ರೆ, ಈ ಚಳಿಗಾಲದ ಯಾವಾಗ ನಮ್ಗೆ ತೇವಾಂಶ ಕಮ್ಮಿ ಇದೆ, ಈಗ ಚಳಿಗಾಲದ ಟೈಮಲ್ಲಿ ನಮ್ಮ ವಾತಾವರಣದ ತೇವಾಂಶ ಕಮ್ಮಿ ಇರ್ತದೆ, ಆ ಟೈಮಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ 20 ಆದ್ಮೇಲೆ ಫುಲ್ ಬ್ಯಾಗ್ ತೆಗೆಯುವುದಿಲ್ಲ. ಚಳಿಗಾಲದ ಟೈಮಲ್ಲಿ ಖಾಲಿ ಆ ಬ್ಯಾಗಿಗೆ ಕಟ್ಟು ಕೊಡ್ತೇವೆ, ಬ್ಲೇಡ್ ಅಲ್ಲಿ ಮೇಲಿನಿಂದ ಕೆಳಕ್ಕೆ ಹರ್ಕೊಂಡು ಬರ್ತೇವೆ, ಅದನ್ನ ಹರಿದು ಬಿಟ್ಟು ಈ ತರ ಸುತ್ತ ಹರಿತೇವೆ. ಒಂದು 6-7 ಭಾಗವನ್ನ ಮಾಡ್ತೇವೆ, ಅದು ಹೊರಗಡೆದು ಪಾಲಿ ಬ್ಯಾಗ್ ಅನ್ನ ಹರಿತೇವೆ. ಒಂದ್ ವೇಳೆ ತೇವಾಂಶ ಜಾಸ್ತಿ ಇದೆ ಅಂತ ಆದ್ರೆ ಇಡೀ ಇದು ಕವರ್ ಅನ್ನು ತೆಗೆದು ಬಿಟ್ಟರೆ ಸಹ ತೊಂದರೆ ಇಲ್ಲ, ಇಡೀ ಕವರ್ ತೆಗೆದು ಸಹ ಇಡಬಹುದು. ಹೀಗೆ ಈ ಸ್ಪಾನ್ ರನ್ ಆದ್ಮೇಲೆ ನಾವು ಯಾವಾಗ ಇದನ್ನ ಕಟ್ ಕೊಡ್ತೇವೆ ಇಲ್ಲ ಪಾಲಿ ಬ್ಯಾಗ್ ತೆಗಿತೇವೆ ಅಲ್ಲಿಂದ, ಅವಾಗದಿಂದ ಈ ಎಂತ ಬೆಳಕು ಮತ್ತೆ ತೇವಾಂಶ ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತದೆ. ತೇವಾಂಶ ಯಾವಾಗಲೂ ಸಹ 80-85% ನಾವು ಮೇಂಟೈನ್ ಮಾಡ್ಲೇಬೇಕು. ಬೆಳಕು ಸಹ ಅಷ್ಟೇನೆ, ನಾವು ಸ್ಪಾನ್ ರನ್ ಆಗ್ಬೇಕಾದ್ರೆ ಅದನ್ನ ಕತ್ತಲೆ ಕೋಣೆಯಲ್ಲಿ ಇಟ್ಟು ತೊಂದ್ರೆ ಇಲ್ಲ. ನಾವು ಯಾವಾಗ 20 ಆದ್ಮೇಲೆ ಬ್ಯಾಗಿಗೆ ಕಟ್ಟು ಕೊಡ್ತೇವೆ ಆವಾಗ ನಮ್ಗೆ ಬೆಳಕಿನ ಅವಶ್ಯಕತೆ ಬೇಕು. ಯಾಕಂತ ಹೇಳಿದ್ರೆ ನಾವು ಬ್ಯಾಗ್ ಓಪನ್ ಮಾಡಿದಾದ್ಮೇಲೆ ಪಿನ್ ಇದು ಅದರಲ್ಲಿ ಪಿನ್ ಹೆಡ್ ಒಂದು ಚಿಕ್ಕ ಚಿಕ್ಕ ಹೆಡ್ಗಳು ಸ್ಟಾರ್ಟ್ ಆಗ್ತದೆ, ಅದರದ್ದು ಬರ್ಲಿಕ್ಕೆ ಅಣಬಿ ಮೊಳಕೆಗಳು ಸ್ಟಾರ್ಟ್ ಆಗ್ತದೆ. ಈ ಮೊಳಕೆ ಸ್ಟಾರ್ಟ್ ಆಗುವಾಗ ಒಂದು ವೇಳೆ ತೇವಾಂಶ ಕಮ್ಮಿ ಆಯ್ತು ಅಂತ ಅಂದ್ರೆ ಆ ಮೊಳಕೆ ಅಲ್ಲೇ ಕಪ್ಪಾಗಿ ಒಣಗ್ಲಿಕ್ಕೆ ಸಾಧ್ಯ ಉಂಟು. ಆ ಸಮಯದಲ್ಲಿ ನಾವು ತೇವಾಂಶ ಕಾಪಾಡ್ಲಿಕ್ಕೆ ಚಳಿಗಾಲದಲ್ಲಿ ಅಲ್ಲ ಅಂತ ಅಂದ್ರೆ ಗೋಡೆಗೆ ಫುಲ್ ಇದು ಎಂತ ಗೋಣಿ ಚೀಲವನ್ನ ಹಾಕಿ ಒದ್ದೆ ಮಾಡಿ ಹಾಕ್ಬೇಕು. ಒದ್ದೆ ಮಾಡಿ ಹಾಕ್ಬೇಕು. ಅದು ಒದ್ದೆ ಅಂದ್ರೆ ತೇವಾಂಶ ಆರಿ ಹೋದ್ರೆ, ಅದು ಒದ್ದೆ ಇಲ್ಲ ಅಂತ ಅಂದ್ರೆ ನಾವು ಸ್ಪ್ರೇಯರ್ ಅಲ್ಲಿ ಇಲ್ಲದ್ರೆ ಯಾವ್ದು ನೀರನ್ನ ಚಿಮುಕಿಸ್ಬೇಕು ಆ ಗೋಣಿ ಚೀಲಕ್ಕೆ. ಮತ್ತೆ ನೆಲದಲ್ಲಿ ಕೆಳಗಡೆ ಸಹ ಅಷ್ಟೇ, ನೆಲದಲ್ಲಿ ನೀರು ನಿಲ್ವ ಹಾಗೆ ಮಾಡ್ಬೇಕು. ಈ ತರದೆಲ್ಲ ಮಾಡಿದ್ರೆ ಒಳಗಡೆ ತೇವಾಂಶವನ್ನ ಜಾಸ್ತಿ ಮಾಡ್ಬೋದು. ಅವಾಗ ನಮ್ಗೆ ನಾವು ಹೋದ ಕೂಡಲೇ ನಮ್ಗೆ ಫೀಲ್ ಆಗ್ತದೆ ಅಂದ್ರೆ ಫುಲ್ ಯಾವಾಗ ಸೆಕೆ ಜಾಸ್ತಿ ಹೊರಗಡೆ ಸೆಕೆ ಜಾಸ್ತಿ ಆದಾಗ ನಮ್ಗೆ ಹೇಗೆ ತೇವ ಜಾಸ್ತಿ ಆದಾಗ ಫೀಲ್ ಆಗ್ತದೆ ಆ ತರ ಒಳಗಡೆ ನೆಲದಲ್ಲಿ ನೀರು ನಿಲ್ಲಿಸುವುದು ಮತ್ತೆ ಇದರಿಂದ ತೇವಾಂಶವನ್ನ ಕಾಪಾಡ್ಬೋದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅವಾಗವಾಗ ಸ್ಪ್ರೇಯರ್ ಚಿಕ್ಕ ಹ್ಯಾಂಡ್ ಸ್ಪ್ರೇಯರ್ ಇಲ್ಲದ್ರೆ ಯಾವ್ದಾದ್ರು ಸ್ಪ್ರೇಯರ್ ಗಳಿಂದ ಫುಲ್ ನೀರು ಒಮ್ಮೆ ಚಿಮುಕಿಸುವುದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಯಾವಾಗ ಸಹ ಈ ಡೈರೆಕ್ಟ್ ಬ್ಯಾಗಿಗೆ ಚಿಮುಕಿಸುವುದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗ್ತದೆ. ಅಂದ್ರೆ ನೀರಿನ ಅಂದ್ರೆ ತುಂಬಾ ಇವಾಗ ಚಳಿ ಇದ್ದಾಗ ಇದು ನಮ್ಮ ಉಷ್ಣಾಂಶ ತುಂಬಾ ಕಮ್ಮಿ 18-19 ಹೋದಾಗ ಎಲ್ಲ ಡೈರೆಕ್ಟ್ ಬ್ಯಾಗಿಗೂ ಕೊಡ್ಬೇಕಾಗ್ತದೆ. ಬಟ್ ಇದು ಪದ್ಧತಿ ಅಲ್ಲ, ಬ್ಯಾಗಿಗೆ ಕೊಡುದಲ್ಲ, ನಾವು ಯಾವಾಗ ಸಹ ನೆಲದಲ್ಲಿ ನೀರ್ ನಿಲ್ಲಿಸುವುದು ಇಲ್ಲಾದ್ರೆ ಗೋಡೆಗೆ ನೀರ್ ಹಾಕುವಂತಹದ್ದು ನಾವು ಪಾಲನೆ ಮಾಡ್ಬೇಕಾಗ್ತದೆ. ಈ ತರಹ ನಮ್ಗೆ ಅದು ಮಾಡ್ತಾ ನಮ್ಗೆ ಅಭ್ಯಾಸ ಆಗ್ತದೆ, ನಮ್ಗೆ ಗೊತ್ತಾಗ್ತದೆ. ಅದು ಅಂದ್ರೆ ನಾವು ಆ ಪಿನ್ ಹೆಡ್ ಆ ಮೊಳಕೆಗಳನ್ನ ನೋಡಿದ ಕೂಡ್ಲೇನೆ ಅದು ಯಾವಾಗ ತೇವಾಂಶ ಕಮ್ಮಿ ಆದ ಕೂಡಲೇ ನಮ್ಗೆ ಆ ಮೊಳಕೆಯಲ್ಲಿ ಗೊತ್ತಾಗ್ತದೆ ಬಾಡುವಂತದ್ದು ಕಪ್ಪಾಗುವಂತದ್ದು ಅದರದೆಲ್ಲ ಚಿಹ್ನೆಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಮತ್ತೆ ಬೆಳಕು ಅಷ್ಟೇ, ಇದು ಕಿಟಕಿಗಳನ್ನ ಓಪನ್ ಮಾಡಿ ಇಡ್ಬೇಕು, ಆದ್ರೆ ಡೈರೆಕ್ಟ್ ಗಾಳಿ ಒಳಗೆ ಬರಬಾರ್ದು. ಅಂದ್ರೆ ಒಂದ ಶೇಡ್ ನೆಟ್ ಇಲ್ಲಾದ್ರೆ ಮೆಶ್ ಗಳನ್ನ ಹಾಕಿಬಿಟ್ಟು ಒಳಗಡೆಯಿಂದ ಕವರ್ ಮಾಡಿ ಕಿಟಕಿ ಓಪನ್ ಮಾಡ್ಬೇಕು, ಗಾಳಿ ಡೈರೆಕ್ಟ್ ಬರದ ಹಾಗೆ ಬೆಳಕು ಮಾತ್ರ ಒಳಗೆ ಬರುವ ತರ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಇದು ನಾವು ಸ್ಪಾನ್ ರನ್ ಮಾಡಿ 20 ದಿನ ಬ್ಯಾಗ್ ತೆಗೆದಾದ್ಮೇಲೆ 3-4 ದಿನದಲ್ಲೇ ಪಿನ್ ಹೆಡ್ ಬಂದು ನಾವು ಕೊಯ್ಲಿಗೆ ಕೊಯ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸಿದ್ಧ ಆಗ್ತದೆ. 3-4 ದಿನಕ್ಕೆ ನಾವು ಫಸ್ಟ್ ಕೊಯ್ಲು ಮಾಡಿದ್ರೆ ಒಂದು ಬ್ಯಾಗ್ ಅಲ್ಲಿ ಒಂದು 3-4 ಕೊಯ್ಲು ಮಾಡಬಹುದು. ಈಗ ಒಂದು ಒಂದು ಸರಾಸರಿಯಾಗಿ 1 kg ಬ್ಯಾಗ್ ನಾವು ಹುಲ್ಲು ಯೂಸ್ ಮಾಡಿ ಅದಕ್ಕೆ 120 g ಅಣಬೆ ಬೀಜ ಹಾಕಿದ್ರೆ ಅಂತ ಒಂದು ಬ್ಯಾಗ್ ಅಲ್ಲಿ ಒಂದು 500-600 g ಅಷ್ಟು ಅಣಬೆಯನ್ನ ಉತ್ಪಾದನೆ ಮಾಡಬಹುದು. ಈ ಚಿಪ್ಪಣಬೆ 500-600 g ಉತ್ಪಾದನೆ ಇದರಲ್ಲಿ ಅಂದ್ರೆ ಒಂದು ಬ್ಯಾಗ್ ಅಲ್ಲಿ 2-3 ಕೊಯ್ಲನ್ನ ಮಾಡಿ ಇಷ್ಟು ಇಳುವರಿಯನ್ನ ಪಡಿಬಹುದು. ಅಂದ್ರೆ ನಿಮ್ಗೆ ಫಸ್ಟ್ ನಾವು ಬ್ಯಾಗ್ ಫಿಲ್ ಮಾಡೋದ್ರಿಂದ ಹಿಟ್ಟು ಲಾಸ್ಟ್ ಕೊನೆಯ ಕೊಯ್ಲ ತನಕ ನಮ್ಗೆ ಸರಾಸರಿಯಾಗಿ 40-45 ದಿನದಲ್ಲಿ ನಮ್ಗೆ ಒಂದು ಬ್ಯಾಗ್ ಒಂದು ಸೆಟ್ ಅವಧಿ ಮುಗಿತದೆ. ಒಂದು ಸೆಟ್ ಇದು ಹೀಗೆ ಕೊಯ್ಲಿನಿಂದ ಬ್ಯಾಗ್ ಫಿಲ್ಲಿಂಗ್ ಇಂದ ಕೊಯ್ಲು 40-45. ಅದಕ್ಕೆ ಇದು ಆಯಿಸ್ಟರ್ ಅಥವಾ ಚಿಪ್ಪಣಬೆ ಶಾರ್ಟ್ ಡ್ಯೂರೇಷನ್ ಅಂದ್ರೆ ತುಂಬಾ ಕಡಿಮೆ ಅವಧಿಯಲ್ಲಿ ಮಾಡುವಂತಹ ಬೆಳೆ ಇದು. ಆಮೇಲೆ ಒಂದ್ ಸಾರಿ ಕೊಯ್ಲಾದ ನಂತರ ಇದರ ಒಂದು ಸಂರಕ್ಷಣೆ ಮಾಡುವಂತಹದ್ದು ಮತ್ತು ತಕ್ಷಣವೇ ಅದನ್ನ ಮಾರಾಟ ಮಾಡಬೇಕು ಹೇಗೆ? ಇದು ಒಂದು ಇದು ಆಯಿಸ್ಟರ್ ಅಣಬೆ ಅಂತ ಹೇಳಿದ್ರೆ ಇದು ಫ್ರಿಜ್ ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಳ್ಬಹುದು. ರೆಫ್ರಿಜರೇಟರ್ ಅಲ್ಲಿ 6-7 degrees ಅಲ್ಲಿ 3-4 ದಿನ ಇಡಬಹುದು. 4 ದಿನ ಎಲ್ಲ ಅದರಲ್ಲಿ ಸ್ವಲ್ಪ ನೀರ್ ಎಳ್ಕೊಂಡಾಗೆ ಆಗ್ತದೆ. 3-4 ದಿನ ಇಡಬಹುದು. ಅದು ಅಲ್ಲಿಂದ ಮೇಲೆಗೆ ನಿಮ್ಗೆ ಮಾರಾಟ ಆಗ್ಲಿಲ್ಲ, ಯೂಸ್ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಅಣಬೆಯನ್ನ ಡ್ರೈ ಮಾಡಿ ಸಹ ಉಪಯೋಗಿಸಬಹುದು. ಡ್ರೈ ಮಾಡಿ ಮತ್ತೆಗೆ ಬಳಕೆ ಮಾಡ್ಕೊಳ್ಬಹುದು. ಇದು ಈ ತರ ಇದನ್ನ ಇದು ಅಂದ್ರೆ ಸ್ವಲ್ಪ ಎಲ್ಲ ಇದಕ್ಕೆ ಬೇರೆ ಎರಡು ಮಿಲ್ಕಿ ಮತ್ತೆ ಬಟನ್ ಮಶ್ರೂಮಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ಪೆರಿಶೇಬಲ್. ಇದರದ್ದು ಶೆಲ್ಫ್ ಲೈಫ್ ಸ್ವಲ್ಪ ಕಮ್ಮಿ. ಆದಷ್ಟು ಅಂದ್ರೆ ಕೊಯ್ಲಾದ 1-2 ದಿನದೊಳಗಡೆ ಇದು ಮಾರಾಟ ಆಗಿ ಬಿಡ್ಬೇಕು, ಅಲ್ಲ ನಾವು ಅದನ್ನ ಬಳಕೆ ಮಾಡಿ ಬಿಡ್ಬೇಕಾಗ್ತದೆ. ಲಿಖಿತ್ ರಾಜ್ ಅವರಿಗೆ ಕೊನೆಯ ಪ್ರಶ್ನೆ, 34 ನಿಮಿಷ ಆಗಿದೆ. ಸಂಕ್ಷಿಪ್ತವಾಗಿ ಹೇಳಿದ್ರೆ ಒಂದು ಖರ್ಚು ಮತ್ತು ಎಷ್ಟು ಮಟ್ಟಿಗೆ ಇದನ್ನ ಲಾಭದಾಯಕ ಅಂತ ಅಂದ್ರೆ, ಇವಾಗ ಒಂದು ಬ್ಯಾಗ್ ಅಲ್ಲಿ ನಾವು 1 kg ಹುಲ್ಲಿಗೆ 120 g ಅಣಬೆ ಬೀಜ ಅಂತ ತಗೊಂಡ್ರೆ ಒಂದು ಬ್ಯಾಗಿಗೆ ನಾವು ಒಂದು 10-20 rupees ಖರ್ಚು ಮಾಡಿದ್ರೆ ಮತ್ತೆ ಆ ಪಾಲಿ ಬ್ಯಾಗ್ ಗಂಟೆ ಅದಕ್ಕೆಲ್ಲ ಎಲ್ಲ ಸೇರಿಸಿ ಒಂದು 30 rupees ಖರ್ಚು ಒಂದು ಬ್ಯಾಗಿಗೆ ಬಿದ್ರು ಸಹ ನಾವು 500-600. ಈಗ ಆಯಿಸ್ಟರ್ ಅಣಬೆ ಹೇಗೆ ಅಂತ ಹೇಳಿದ್ರೆ ಕೆಜಿಗೆ 300 rupees ಹಾಗೆ ಎಲ್ಲ ಮಾರುಕಟ್ಟೆ ದರ ಇದೆ. ಇದು ಅಂದ್ರೆ ನಮ್ಗೆ 500 g ಸಿಕ್ಕಿದ್ರು 150 rupees ಒಂದು ಬ್ಯಾಗ್ ಅಲ್ಲಿ ನಾವು ಪಡೆಯಬಹುದು. ಅಂದ್ರೆ ನಾವು ಮಾಡುವ ಅಂದ್ರೆ ಫಸ್ಟಿಗೆ ನಾವು ಮಾಡಿದ ಕೂಡಲೇ ನಮ್ಗೆ ಇದರಲ್ಲಿ ಕಲಿಯುವಂತದ್ದು ತುಂಬಾ ಇದೆ. ಪ್ರಾಕ್ಟಿಸ್ ಮೀನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಾವು ಮಾಡಿ ಮಾಡಿ ಕಲಿಯುವಂತದ್ದು ತುಂಬಾ ಇದೆ. ಒಂದು ಸರಿ ಮಾಡಿ ಇಲ್ಲ ಬರ್ತಾ ಇಲ್ಲ ಬಿಡ್ತೇನೆ ಅದು ಅಲ್ಲ. ಇದರಲ್ಲಿ ನಾವು ಮಾಡಿದಷ್ಟು ಕಲಿಕೆ ಜಾಸ್ತಿ ಇದೆ ಇದರಲ್ಲಿ. ಹಾಗೆ ನಾವು ಮಾಡ್ತಾ ಮಾಡ್ತಾ 500-600 g ತೆಗೆಯುವಂತಹ ಶಕ್ತಿ ನಮ್ಗೆ ಬಂದ್ರೆ ಇದು ತುಂಬಾ ಲಾಭದಾಯಕ ಉದ್ದಿಮೆ ಇದು. ತೋಟಗಾರಿಕಾ ಇಲಾಖೆಯಿಂದ ಯಾವ ರೀತಿಯ ಪ್ರೋತ್ಸಾಹ ಇದೆ ಇದಕ್ಕೆ? ತೋಟಗಾರಿಕೆ ಇಲಾಖೆಯಲ್ಲಿ ಇದಕ್ಕೆ ಇದು ಅಣಬೆ ಘಟಕ ಇದೆ, ಇದರಲ್ಲಿ ಸ್ಥಾಪಿಸಲಿಕ್ಕೆ ಸಹಾಯಧನವಿದೆ. ಇದ್ರಲ್ಲ 50% ಸಹಾಯಧನವನ್ನು ಕೊಡ್ತಾರೆ. ಮತ್ತೆ ಉದ್ಯೋಗ ಖಾತ್ರಿಯಲ್ಲೂ ಸಹ ಇದರಲ್ಲಿ ಶೆಡ್ ನಿರ್ಮಾಣಕ್ಕೆ ಸಹಾಯಧನವನ್ನು ಕೊಡಲಾಗ್ತಿದೆ ಇದರಲ್ಲಿ. ಬಹಳ ಸಂತೋಷ ಲಿಖಿತ್ ರಾಜು ಅವರೇ. ಅಣಬೆ ಕೃಷಿಯನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬಹುದು, ಏನೇನು ಅಂಶವನ್ನ ಗಮನಿಸಬೇಕಾಗ್ತದೆ, ಈ ಎಲ್ಲ ವಿಚಾರ ಬಗ್ಗೆ ಬಹಳಷ್ಟು ವಿಷಯವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಅಣಬೆ ಕೃಷಿಯ ಕುರಿತು ಬೆಳ್ತಂಗಡಿ ತಾಲೂಕು ಮದ್ದಡ್ಕ ತೋಟಗಾರಿಕಾ ನರ್ಸರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಲಿಖಿತ ರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ.